ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಭತ್ತದ ಸುಧಾರಿತ ಬೇಸಾಯ. ಈ ವಿಷಯವಾಗಿ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರೂ ಆಗಿರುವ ಹರೀಶ್ ಶೆಣೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಹರೀಶ್ ಶೆಣೆಯವರು. ನಮಸ್ಕಾರ ಹರೀಶ್ ಶೆಣೆಯವರೇ. ನಮಸ್ತೆ ಸರ್. ನಮ್ಮ ಈ ಕರಾವಳಿಯ ಮುಖ್ಯ ಬೆಳೆ ಅಂತ ಹೇಳಿದ್ರೆ ಭತ್ತ ಅಂತ ಹೇಳ್ಬಹುದು. ಹೌದೌದು. ಈ ಭತ್ತದ ಕೃಷಿಯ ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ ತಾವು ಈಗ ನಮಗೆ ತಿಳಿಸಿಕೊಡಬೇಕು. ಖಂಡಿತ ಸರ್. ಈಗ ಈ ಕರಾವಳಿಯ ಭತ್ತದ ಕೃಷಿ ಈಗ ಯಾವ ತರ ಇದೆ ಸರ್? ನಮ್ಮ ಕರಾವಳಿಯಲ್ಲಿ ನಾವು ನೋಡೋದಿದ್ರೆ ಮುಖ್ಯವಾಗಿ ನಮ್ದು ಒಂದು ಆಹಾರ ಬೆಳೆ ಅಂದ್ರೆ ಭತ್ತ. ಇದನ್ನ ಸುಮಾರು 9,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಬೆಳೀತಾ ಇದ್ದಾರೆ. ಕಳೆದ ಒಂದು 10 ವರ್ಷದಿಂದ ನಮ್ಮ ಭತ್ತದ ಕೃಷಿಯಲ್ಲಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡಿದ್ರು ಸಹ, ಆದರೂ ಸಹ ಭತ್ತದ ಕೃಷಿ ಹಲವಾರು ಒಂದು 7 ಬೀಳುಗಳ ನಡುವೆ ನಾವು ಭತ್ತದ ಕೃಷಿಯನ್ನ ಮುಂದುವರಿಸಿಕೊಂಡು ಬರೋದನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಬೀಳುತ್ತಿರುವಂತಹ ಹೇರಳವಾದ ಮಳೆ ಮತ್ತು ಈ ಒಂದು 3 ಸನ್ನಿವೇಶದಲ್ಲಿ ಸಹ ನಾವು ಈ ಭತ್ತದ ಕೃಷಿಯನ್ನ ನೋಡಬಹುದಾಗಿದೆ. ಅಂದ್ರೆ ಬೆಟ್ಟು, ಮಜಲು, ಬಯಲು ಈ ಒಂದು ಸನ್ನಿವೇಶದಲ್ಲಿ, ಮತ್ತು ಕಾರ್ತಿ ಅಂದ್ರೆ ಏನಿಲ್ಲ ಅಥವಾ ಮುಂಗಾರು, ಹಿಂಗಾರು, ಮತ್ತೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ನಾವು ಕೊಳಕೆಯಲ್ಲಿ ಸಹ ಅಂದ್ರೆ 3 ಸೀಸನ್ನಲ್ಲೂ ಸಹ ನಾವು ಭತ್ತವನ್ನ ಬೆಳೆಯೋದನ್ನ ನಾವು ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಬೆಳೆಯುತ್ತಿರುವ ಒಂದು ಭತ್ತದ ಕೃಷಿ ಒಂದು ವಿಶೇಷತೆ ಏನಂದ್ರೆ ಕುಚಲಕ್ಕಿ ಒಂದು ಭತ್ತವನ್ನು ಬೆಳೆಯುವಂಥದ್ದು. ಅಂದ್ರೆ ಕುಚಲಕ್ಕಿ ಸಂಬಂಧಪಟ್ಟಂತೆ, ಯಾಕಂದ್ರೆ ಇಲ್ಲಿ ಮುಖ್ಯ ಇಲ್ಲಿ ನಮ್ಮ ಆಹಾರ ಪದ್ಧತಿಯೇ ಒಂದು ಕುಚಲಕ್ಕಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಒಂದು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರುವಂತ ಒಂದು ಅಕ್ಕಿ ಅಂದ್ರೆ ಕುಚಲಕ್ಕಿ ಆಗಿರೋದು. ಇಲ್ಲಿ ಒಂದು ವಾತಾವರಣ ಅಥವಾ ಒಂದು ಇದರಿಂದ ಈ ಒಂದು ಆಹಾರ ಉತ್ತಮವಾಗಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂತ ಒಂದು ಇರೋದ್ರಿಂದ ಇಲ್ಲಿಯ ಭತ್ತದ ತಳಿಗಳು ಈ ಸ್ಥಳೀಯ ಒಂದು ಸನ್ನಿವೇಶಕ್ಕೆ ತಳಿಗಳನ್ನ ಈಗಾಗಲೇ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಯಾವ್ಯಾವ ತಳಿಗಳೆಲ್ಲ ಇಲ್ಲಿಗೆ ಶಿಫಾರಸು ಮಾಡಿದ್ದಾರೆ? ಇಲ್ಲಿ ಶಿಫಾರಸು ಮಾಡಿದಿರುವ ಮುಖ್ಯ ತಳಿ ಏನಂದ್ರೆ ಮುಂಗಾರಿಗೆ MO4 ಅನ್ನೋ ಒಂದು ತಳಿಯನ್ನ ಈಗಾಗಲೇ ರೈತರು ಬೆಳೀತಾ ಇದ್ದಾರೆ. ಇದು MO ಅಂದ್ರೆ ಮೊನ್ಕೊಂಪು ರಿಸರ್ಚ್ ಸ್ಟೇಷನ್ ಅಂತೇಳಿ, ಇದು ಕೇರಳದಲ್ಲಿ ಇರುವಂತದ್ದು. ಇದನ್ನ ಸುಮಾರು ಒಂದು 90ರ ದಶಕದಲ್ಲಿ ಪ್ರಸ್ತುತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಈಗ ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ಸ್ಥಳದಲ್ಲಿ ಭತ್ತದ ಕೃಷಿ ಸಂಶೋಧನಾ ಕೇಂದ್ರ ಇತ್ತು. ಈಗ ಮೊನ್ಕೊಂಪುಯಿಂದ ಕೆಲವೊಂದು ಭತ್ತದ ತಳಿಗಳನ್ನ ತಂದು ಅದರಲ್ಲಿ MO4 ನಾಲ್ಕನೇ ನಂಬರಿನ ಒಂದು ತಳಿ ಏನಿದೆ, ಈ ಒಂದು ತಳಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿ ಚೆನ್ನಾಗಿ ಬರುತ್ತೆ ಅಂತ ಕಂಡುಹಿಡಿದು ಅದನ್ನ ಭದ್ರ ಅನ್ನೋ ಹೆಸರಿಂದ ಇಲ್ಲಿ ಬಿಡುಗಡೆ ಮಾಡಿದರು. 95ರಲ್ಲಿ ಬಿಡುಗಡೆ ಆದ ತಳಿ ಇದು. ಇವತ್ತಿಗೂ ರೈತರಲ್ಲಿ ತುಂಬಾ ಜನಪ್ರಿಯವಾಗಿರುವಂತ ತಳಿ ಅಂತ ನಾವು ಹೇಳಬಹುದು. ಇದು ಕೆಂಪಕ್ಕಿ ಹಾಗೂ ಒಂದು ಕುಚಲಕ್ಕಿಗೆ ಸೂಕ್ತವಾಗಿರುವಂತಹ ಒಂದು ತಳಿ. ಅದಲ್ಲದೆ ಇದರ ಜೊತೆಗೆ ಬೇರೆ ಬೇರೆ ತಳಿಗಳು ಇವತ್ತು ಬಿಡುಗಡೆ ಆಗಿದೆ. ಇನ್ನು ಲೋಕಲ್ ಸ್ಥಳೀಯ ತಳಿಯಾಗಿ ಹೇಳಬೇಕಾದ್ರೆ ಕಜೆಜಯ ಅನ್ನೋ ಒಂದು ತಳಿಯನ್ನ ಸಹ ರೈತರು ಬೆಳೀತಾ ಇದ್ದಾರೆ. ಈಗ MO4 ಏನಿದೆ ಸುಮಾರು ಒಂದು 60-70% ವಿಸ್ತೀರ್ಣದಲ್ಲಿ ಬೆಳೆಯುವಂತ ಒಂದು ತಳಿಯಾಗಿದೆ. ಇದರೊಟ್ಟಿಗೆ ಸ್ಥಳೀಯವಾಗಿ ರೈತರು ಹೆಚ್ಚು ಇಷ್ಟಪಡುವಂತದ್ದು ಅಂದ್ರೆ ಕಜೆಜಯ ಅಂತೇಳಿ. ಇದು ತುಂಬಾ ರುಚಿಕರಿ ಅನ್ನ ಒಂದು ಸ್ವಲ್ಪ ರುಚಿಕರಿ ಆಗಿದೆ ಅಂತೇಳಿ. ಇದರ ಜೊತೆಗೆ ಇತ್ತೀಚೆಗೆ ಕೆಲವೊಂದು ಹೊಸ ತಳಿಗಳನ್ನ ಸಹ ಬಿಡುಗಡೆಯಾಗಿದೆ. ಇದರಲ್ಲಿ ಹೇಳಬೇಕಾದ್ರೆ ಈಗ ಇತ್ತೀಚೆಗೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಕೃಷಿ ಇಲಾಖೆಯಿಂದ ಒಂದು ಪರಿಚಯ ಮಾಡ್ತಾ ಇರುವಂತದ್ದು ಕೆಂಪು ಮುಕ್ತಿ ಅಂತೇಳಿ ಒಂದು ತಳಿ. ಇದರೊಟ್ಟಿಗೆ ಸಹ್ಯದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇದರೊಟ್ಟಿಗೆ ಸಹ್ಯದ್ರಿ ಪಂಚಮುಖಿ ಅನ್ನೋ ಒಂದು ತಳಿಯನ್ನು ಸಹ ಇವತ್ತು ಬಿಡುಗಡೆಯಾಗಿದೆ. ಈ ಸಹ್ಯದ್ರಿ ಪಂಚಮುಖಿ ಇದರ ಒಂದು ವಿಶೇಷತೆ ಏನಂದ್ರೆ ಇದು ನೆರೆ ಬರುವಂತಹ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿರುವಂತ ಒಂದು ತಳಿ ಅಂತ ನಾವು ಹೇಳಬಹುದಾಗಿದೆ. ಇಲ್ಲಿ ಸುಮಾರು ಒಂದು 10-12 ದಿವಸ ಅಥವಾ 15 ದಿವಸದವರೆಗೆ ನೀರು ಅಥವಾ ಏನಾದ್ರು ನೆರೆ ಬಂದರೂ ಸಹ ಅದು ಬೀಳೋದಿಲ್ಲ. ಮತ್ತು ಇದು ಬಯಲು ಗದ್ದೆಗಳಿಗೆ ಸೂಕ್ತವಾಗಿರುವಂಥ ಅಂದರೆ ಸುಮಾರು ನಮ್ಮ ಒಂದು ನದಿಯ ಒಂದು ಪ್ರದೇಶ ಪಕ್ಕದ ಪ್ರದೇಶದಲ್ಲಿ ಅಥವಾ ಅಲ್ಲಿ ಎಲ್ಲಿ ನೆರೆ ಬರುತ್ತೆ ಅಂತ ಒಂದು ಪ್ರದೇಶಕ್ಕೆ ಈ ಸಹ್ಯದ್ರಿ ಪಂಚಮುಖಿ ಅನ್ನುವಂಥ ತಳಿ ಸೂಕ್ತವಾಗಿರುವಂಥದ್ದು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರ ಬೀಜಗಳು ಸಹ ಲಭ್ಯವಿದೆ, ಸೀಮಿತ ಪ್ರಮಾಣದಲ್ಲಿ ಮಾರಾಟಕ್ಕೆ ಸಹ ಲಭ್ಯವಿದೆ. ಇದರೊಟ್ಟಿಗೆ ಸಹ್ಯದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಸಹ ಈಗ ಬಿಡುಗಡೆ ಮಾಡಿದ್ದಾರೆ. ಇದು ಸಹ್ಯದ್ರಿ ಬ್ರಹ್ಮ ಅನ್ನೋದು ಈ MO4 ಈಗಾಗಲೇ ನಾನು ಹೇಳಿದೆ MO4 ತುಂಬಾ ಜನಪ್ರಿಯವಾಗಿರುವಂತಹ ತಳಿ. ಅದರ ಒಂದು ಬದಲಿಗೆ ಒಂದು ಅಭಿವೃದ್ಧಿಪಡಿಸಿದ ತಳಿ ಅಂತ ನಾವು ಹೇಳಬಹುದು. ಇದರ ಒಂದು ವಿಶೇಷತೆ ಏನಂದ್ರೆ ಒಂದು MO4 ಸೇಮ್ MO4 ಇದು ಇರುವ ಹಾಗೆ ಇರುತ್ತೆ, ಅದರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಎಕ್ಸೆಪ್ಟ್ ಏನಂದ್ರೆ ಸ್ವಲ್ಪ ಎತ್ತರ ಬೆಳೆಯುತ್ತೆ. ಅಂದ್ರೆ ಇದರಿಂದ ಹುಲ್ಲು ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಹೈನುಗಾರಿಕೆ ಮಾಡುವಂತ ರೈತರಿಗೆ ತುಂಬಾ ಒಂದು ಉಪಯುಕ್ತವಾದ ತಳಿ ಅಂತ ನಾವು ಹೇಳಬಹುದಾಗಿದೆ. ಸೊ ಈ ರೀತಿ ಹೊಸ ಹೊಸ ತಳಿಗಳು ನಮ್ಮ ಬ್ರಹ್ಮಾವರದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇದರ ಅಧೀನದಲ್ಲಿರುವಂತಹ ಸಂಸ್ಥೆಯಿಂದ ಈ ಒಂದು ಕರಾವಳಿಗೆ ಕೃಷಿ ವಲಯ ಹತ್ತಕ್ಕೆ ಬಿಡುಗಡೆಯಾದ ಒಂದು ತಳಿಗಳಂತ ನಾವು ಹೇಳಬಹುದಾಗಿದೆ. ಈಗ ಸಾಮಾನ್ಯವಾಗಿ ಹೊಸ ತಳಿಗಳನ್ನು ಕೂಡ ಬೆಳೆಸ್ತಾರೆ, ಹೊಸ ಹಳೆ ತಳಿಗಳನ್ನು ಕೂಡ ಬೆಳೆಸ್ತಾರೆ. ಬೆಳೆಸುವ ಸಂದರ್ಭದಲ್ಲಿ ಬೀಜ ಅನ್ನುವಂಥದ್ದು ಬಹಳ ಮುಖ್ಯ. ಸಾಕಷ್ಟು ಬೀಜ ಲಭ್ಯವಿದೆ, ಹೊಸ ತಳಿಗಳದ್ದು ಕೂಡ ನಮ್ಮಲ್ಲಿ ಇದೆ, ಕೊಡಬಹುದು ಅಂತ ಕೊಡಬಹುದು. ಈಗ ಬೀಜಕ್ಕೆ ನಾವು ಬೀಜೋಪಚಾರ ಮಾಡುವಂತದ್ದು ಸಾಮಾನ್ಯವಾಗಿ ಕ್ರಮ, ಜೊತೆಗೆ ಮಾಡಲೇಬೇಕಾದಂತಹ ಈ ಬೀಜೋಪಚಾರ ಯಾವ ತರ ಸರ್ ಇದು? ಈಗ ಸಾಮಾನ್ಯವಾಗಿ ಏನಂದ್ರೆ ನಾವು ಬೀಜೋಪಚಾರವನ್ನು ಮಾಡಬೇಕಾದ್ರೆ ಈಗ ಏನ್ ಮಾಡ್ತಾರೆ ರೈತರು, ಕೆಲವೊಮ್ಮೆ ತಾವು ಬೆಳೆದಂತ ಭತ್ತದ ಬೆಳೆಯಲ್ಲಿ ಬೀಜವನ್ನ ಸಂಗ್ರಹ ಮಾಡ್ಕೋತಾರೆ. ಸೊ ಈ ಸಂದರ್ಭದಲ್ಲಿ ಈ ಬೀಜವನ್ನ ಸಂಗ್ರಹ ಮಾಡಿ ನಂತರ ಅದನ್ನ ಸ್ವಲ್ಪ ಹೊಗೆ ಬರುವಂತ ಒಂದು ಪ್ರದೇಶ ಇರ್ಬೋದು ಅಥವಾ ಒಂದು ಚೀಲದಲ್ಲಿ ಹಾಕಿ ಇಟ್ಟಿರ್ತಾರೆ. ಅಲ್ಲಿಂದ ಅಂದ್ರೆ ಬೀಜವನ್ನ ಕಟಾವು ಮಾಡಿ ನೆಕ್ಸ್ಟ್ ಬೀಜಕ್ಕೆ ತೆಗಿಬೇಕಾದ್ರೆ ಒಂದು ಸುಮಾರು ಒಂದು 3-4 ತಿಂಗಳು ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಕೆಲವೊಂದು ಕ್ರಿಯೆಗಳನ್ನು ಅದರಿಂದ ಅದಕ್ಕೆ ಸ್ವಲ್ಪ ಕೆಲವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಇದರಲ್ಲಿ ನಾವು ಎಲ್ಲಿ ರೈತರು ತಮ್ಮ ಒಂದು ತಾವು ಬೀಜವನ್ನು ಸಂಗ್ರಹ ಮಾಡಿದ್ದಾರೆ, ಹಿಂದಿನ ಒಂದು ಹಂಗಾಮಿನ ಬೀಜವನ್ನು ಸಂಗ್ರಹ ಮಾಡಿ ಅದನ್ನು ಬಿತ್ತನೆಗೆ ಉಪಯೋಗ ಮಾಡ್ತಾರೆ, ಅದಕ್ಕಿಂತ ಮೊದಲು ಅದಕ್ಕೆ ಬೀಜೋಪಚಾರ, ಮುಖ್ಯವಾಗಿ ಉಪ್ಪು ನೀರು ಉಪಚಾರವನ್ನು ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಉಪ್ಪು ನೀರು ಉಪಚಾರ ಅಂದರೆ 1 ಪಾಲು ಉಪ್ಪಿಗೆ 4 ಪಾಲು ನೀರು ಹಾಕಿ ಅದನ್ನು ಸರಿಯಾಗಿ ಕಲಸಿ ಆ ದ್ರಾವಣದಲ್ಲಿ ಆ ಒಂದು ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜ ಏನಿದೆ ಆ ಬೀಜವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಏನಾಗುತ್ತಂದರೆ ಇಲ್ಲಿ ಕೇವಲ ಜೊಳ್ಳು ಮಾತ್ರ ಅಲ್ಲ, ಅರ್ಧ ತುಂಬಿದ ಬೀಜ ಸಹ ಮೇಲೆ ತೇಲುತ್ತೆ. ಸೊ ಆ ಜೊಳ್ಳು ತುಂಬಿದ ಬೀಜದಲ್ಲಿ ಮೊಳಕೆ ಹೊಡೆಯೋ ಶಕ್ತಿ ಇರೋದಿಲ್ಲ, ಆದರೆ ಅರ್ಧ ಜೊಳ್ಳು ತುಂಬಿದಂಥ ಅರ್ಧ ಒಂದು ತುಂಬಿದಂಥ ಈ ಬೀಜ ಏನಿದೆ ಇದಕ್ಕೆ ಮೊಳಕೆ ಹೊಡೆಯುವ ಶಕ್ತಿ ಇರುತ್ತೆ, ಅದೇ ಕೀಟ ಮತ್ತು ರೋಗ ಮತ್ತು ಇಳುವರಿ ಕಡಿಮೆ ಬರುತ್ತೆ. ಆದ್ದರಿಂದ ಈ ಒಂದು ಬೀಜಗಳನ್ನು ನಾವು ಬೇರ್ಪಡಿಸಿ ಒಳ್ಳೆಯ ಬೀಜವನ್ನು ನಾವು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂತಂದರೆ ಈ ಒಂದು ಉಪ್ಪು ನೀರು ಉಪಚಾರ ಅಂತ ನಾವು ಹೇಳ್ಬೋದಾಗಿದೆ. ಈ ರೀತಿ ಮಾಡೋದ್ರಿಂದ ನಾವು ಸುಮಾರು ಒಂದು 15-20% ಅಷ್ಟು ಹೆಚ್ಚು ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡನೇದಾಗಿ ಈಗ ಸರ್ ಈಗ ಈ ನೀವು ಉಪ್ಪು ನೀರಿನ ಉಪಚಾರ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಬೀಜಕ್ಕೆ ಎಷ್ಟು? ಹೌದು, ಈಗ ಏನಂದ್ರೆ ಉಪ್ಪು ನೀರು ಉಪಚಾರಕ್ಕೆ 1 ಪಾಲಿಗೆ 4 ಪಾಲು ಒಂದು ನಾವು ಒಂದು ಪ್ರಮಾಣವನ್ನು ಮಾಡ್ಕೊಳ್ಳೋ ದ್ರಾವಣವನ್ನು ಮಾಡ್ಕೊಳ್ಳುವಂಥದ್ದು. ಸೊ ಈಗ 1 ಎಕರೆಗೆ ಸಾಮಾನ್ಯವಾಗಿ 25-30 ಕೆಜಿ ಬೇಕಾಗುತ್ತೆ. ಸೊ ಒಂದು ಆ ದ್ರಾವಣವನ್ನು ನಾವು ಸುಮಾರು ಒಂದು 3 ಸಲ ಉಪಯೋಗ ಮಾಡ್ಬೋದು. ಅಂದರೆ ಒಂದು 10 ಕೆಜಿ 10 ಲೀಟರ್ ನೀರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕು, 10 ಲೀಟರ್ ಒಂದು 2.5 ಕೆಜಿ ಅಷ್ಟು ಉಪ್ಪು ಅದು ಆ ದ್ರಾವಣವನ್ನು ಮಾಡಿಕೊಂಡು 3 ಸಲ ಅಂದರೆ ಒಂದು 10 ಕೆಜಿ ಹಂಗೆ ಹಾಕ್ಕೊಂಡು ಅದನ್ನು ತೆಗೆದಾಗ ಸುಮಾರು ಒಂದು 10 ಲೀಟರ್ ಬೇಕಾದ ಸ್ವಲ್ಪ ಜಾಸ್ತಿ ಬೇಕಾದ್ರೂ ನಾವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ದ್ರಾವಣದ ಒಂದು ಸಾಂದ್ರತೆ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ಬೋದು, 1-4 ಪಾಲು ಒಂದು. ಆಮೇಲೆ ಅದನ್ನು ಸರಿ ಇದೆಯೋ ಇಲ್ಲೋ ಅಂತ ನೋಡೋಕ್ಕೆ ಒಂದು ಮೊಟ್ಟೆಯನ್ನು ಹಾಕಬೇಕಾಗುತ್ತೆ. ಆ ಮೊಟ್ಟೆ ಏನಾಗುತ್ತೆ ಅದು ಮೇಲೆ ತೇಲುತ್ತೆ. ಸೊ 4 ಅಣೆಯಷ್ಟು ಮೇಲೆ ತೇಲಿದಾಗ ಅದು ಅದರ ಸಾಂದ್ರತೆ ಕರೆಕ್ಟ್ ಇದೆ ಅಂತ ಅರ್ಥ. ಅದು ಸ್ವಲ್ಪ ತುಂಬ ಮೇಲೆ ತೇಲಿದಾಗ ಸ್ವಲ್ಪ ನೀರನ್ನು ಹಾಕಬೇಕಾಗ ಅದು ಕೆಳಗೆ ಹೋಗುತ್ತೆ, ತುಂಬ ಕೆಳಗೆ ಹೋದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ಅದು 4 ಅಣೆಯಷ್ಟು ಮೇಲೆ ತೇಲಿದಾಗ ಆ ಒಂದು ದ್ರಾವಣ ಸರಿ ಇದೆ ಅಂತ ತಿಳ್ಕೊಂಡು ಆ ಮೊಟ್ಟೆಯನ್ನು ತೆಗೆದು ನೆಕ್ಸ್ಟ್ ನಾವು ಅಲ್ಲಿ ಬಿತ್ತನೆ ಬೀಜವನ್ನು ಹಾಕಬೇಕಾಗುತ್ತೆ. ಸೊ ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜವನ್ನು ಆ ಒಂದು ದ್ರಾವಣದಲ್ಲಿ ಹಾಕಿ ಒಂದು ಸರಿಯಾಗಿ ಒಂದು ಕಲಿಸಬೇಕು. ಆ ಮೇಲೆ ತೇಲುವಂಥ ಬೀಜವನ್ನು ನಾವು ಬೇರ್ಪಡಿಸಬೇಕು. ಕೆಳಗೆ ಉಳಿಯುವಂತ ಬೀಜ ಏನಿದೆ ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ಸೊ ಅದು ಅದರಲ್ಲಿ ಉಪ್ಪಿನಂಶ ಉಳಿಬಾರದು. ಉಪ್ಪಿನಂಶ ಉಳಿದ್ರೂ ಸಹ ಅದು ಜರ್ಮಿನೇಷನ್ ಏನಿದೆ ಮೊಳಕೆ ಉಳಿಯಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಸರಿಯಾದ ರೀತಿಯಲ್ಲಿ ನಾವು ಒಳ್ಳೆ ನೀರಿಂದ ಅದನ್ನು ತೊಳಿಬೇಕಾಗುತ್ತೆ. ಸೊ ಅದು ಉಪ್ಪು ಹೋಗಿದೆಯಲ್ಲ ಅಂತ ಹೇಳಿ ಒಂದೆರಡು ಬೀಜವನ್ನು ಬಾಯಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಉಪ್ಪು ಹೋಗಿದೆಯಲ್ಲ ಅಂತೇಳಿ. ಸೊ ಈ ಬೀಜವನ್ನು ನಾವು ನೆಕ್ಸ್ಟ್ ಮುಂದೆ ಈಗ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, 1 ದಿನ ಇದು ನೀರಲ್ಲಿ ಹಾಕಿ ನಂತರ ಅದನ್ನು ತೆಗೆದು ಒಂದು ಗೋಣಿಚೀಲದಲ್ಲಿ ಹಾಕಿ ನಂತರ ಅದನ್ನು ಮೊಳಕೆ ಬರುವ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗಳನ್ನು ಮಾಡಬಹುದು. ಆದರೆ ಈಗ ನಾವು ಉಪ್ಪು ನೀರು ಉಪಚಾರ ಆದ ನಂತರ ಅದು ತೆಗಿತೀವಿ, ಹೊರಗೆ ತೆಗೆದಾಗ ಆ ಒಂದು ಬೀಜ ಹಸಿ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಶಿಲೀಂಧ್ರನಾಶಕದ ಒಂದು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಬೀಜದಲ್ಲಿ ನಾವು ಬೆಂಕಿ ರೋಗ ಬರುವಂಥ ಒಂದು ಸೂಕ್ಷ್ಮಜೀವಿಗಳು ಅಥವಾ ರೋಗಕಾರಕಗಳು ಇರ್ಬೋದು, ಅದನ್ನು ಇದು ಮಾಡಲಿಕ್ಕೆ ನಾವು ಒಂದು ಶಿಲೀಂಧ್ರನಾಶಕ 2 ಗ್ರಾಮ್ 1 ಕೆಜಿಗೆ ಬಾವಿಷ್ಟಿನೋ ಇರ್ಬೋದು ಒಂದು ಕೈಗೆ ಒಂದು ಗ್ಲೌಸ್ ಹಾಕಿ ಸರಿಯಾಗಿ ಕಲಸಿ 1.75 ಗಂಟೆ ಅವರು ಇಟ್ಟು ನಂತರ ಅದನ್ನು 1 ದಿನ ನೀರಲ್ಲಿ ಮುಳುಗಿಸಿ ನಂತರ ಅದಾದ ಬಸಿದು ಮತ್ತೆ ಗೋಣಿಚೀಲದಲ್ಲಿ ಕಟ್ಟಿ ಅದನ್ನು ಮೊಳಕೆಗೆ ಯಾವ ಒಂದು ಪ್ರಕ್ರಿಯೆಗಳು ರೈತರು ಸಾಮಾನ್ಯವಾಗಿ ಮಾಡುವಂಥದ್ದು ಅದನ್ನು ಮುಂದುವರಿಸಬಹುದಾಗಿದೆ. ಈ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಮೊಳಕೆಯಲ್ಲೇ ಪ್ರಾರಂಭಿಕ ಹಂತದಲ್ಲೇ ನಾವು ರೋಗ ಮತ್ತು ಕೀಟಗಳ ಬರೋದನ್ನು ನಾವು ತಡೆಗಟ್ಟಬಹುದಾಗಿದೆ. ಈಗ ಸಾಮಾನ್ಯವಾಗಿ ಬೀಜದ ಅವಶ್ಯಕತೆ ಎಷ್ಟು ಹೇಗಿರ್ತದೆ? ಸಾಮಾನ್ಯವಾಗಿ ಇಲ್ಲಿ ರೈತರು ಏನ್ ಮಾಡ್ತಾರೆ, ಕೆಲವರು ನೇರ ಬಿತ್ತನೆ ಹೋಗ್ತಾರೆ, ಕೆಲವರು ನಾಟಿ ಮಾಡ್ತಾರೆ. ಅಂದ್ರೆ ಎಲ್ಲಿ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲ ಅಂತ ಒಂದು ಪ್ರದೇಶದಲ್ಲಿ ನಾಟಿ ಮಾಡ್ತಾರೆ. ಮತ್ತು ಯಾಂತ್ರಿಕ ಭತ್ತ, ಯಾಂತ್ರಿಕತೆ ಎಲ್ಲಿ ಕೂಲಿ ಕಾರ್ಮಿಕ ಸಮಸ್ಯೆ ಇದೆ, ಯಾಂತ್ರಿಕ ಭತ್ತದ ಕೃಷಿಯನ್ನು ಮಾಡ್ತೀವಿ. ಮತ್ತು SRI ಪದ್ಧತಿ, SRI ಸಿಸ್ಟಮ್ ಆಫ್ ರೈಸ್ ಸೈಂಟಿಫಿಕೇಷನ್ ಅಂತೇಳಿ, ಎಲ್ಲಿ ಒಂದು ನೀರಿನ ಒಂದು ಕೊರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು SRI ಪದ್ಧತಿಯನ್ನು ಮಾಡಬಹುದಾಗಿದೆ. ಈಗ ನಾವು ನೇರ ಬಿತ್ತನೆ ಹೋಗೋದಿದ್ರೆ ಸುಮಾರು ಒಂದು 30 kg ಭತ್ತದ ಬೀಜ ಬೇಕಾಗುತ್ತೆ. ಇನ್ನು ನಾವು ನಾಟಿ ಮಾಡೋದಿದ್ರೆ ಸುಮಾರು 25 kg ಸಾಕಾಗುತ್ತೆ. ಆಮೇಲೆ ಯಾಂತ್ರಿಕದ ಭತ್ತದ ನಾಟಿ ಮಾಡೋದಿದ್ರೆ ಇಲ್ಲಿ ಒಂದು ಸುಮಾರು ಒಂದು 80 tray ಒಂದು ಎಕರೆಗೆ ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸುಮಾರು ಒಂದು 18 kg ಸಾಕಾಗುತ್ತೆ. ಆಮೇಲೆ ನಾವು SRI ಪದ್ಧತಿ ಮಾಡೋದಿದ್ರೆ ಒಂದು ಸುಮಾರು ಒಂದು 2-3 kg ಸಾಕು. ಯಾಕಂದ್ರೆ ಇಲ್ಲಿ ನಾವು ಎಳೆಯ ಸಸಿಗಳನ್ನ 8-10-12 ದಿವಸದಲ್ಲಿ ನಾವು ನಾಟಿ ಮಾಡ್ತೀವಿ. 10-15 cm, 25 cm. ಸೊ ಇಲ್ಲಿ ಜಾಸ್ತಿ ಅಂತರವನ್ನು ಇಡೋದ್ರಿಂದ ಇಲ್ಲಿ ಸಸಿಗಳು ಕಡಿಮೆ ಬೀಳುತ್ತೆ. ಅದರಿಂದ ಇಲ್ಲಿ ನಾವು 2-3 kg ಸಾಕಾಗುತ್ತೆ. ಆದರೆ SRI ಪದ್ಧತಿ ಅಂದರೆ ಮುಖ್ಯವಾಗಿ ಎಲ್ಲಿ ನೀರಿನ ಒಂದು ಕೊರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೋದು. ಅಂದರೆ ಇಲ್ಲಿ ನೀರು ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ. ಈ ಬೇರೆ ಬಟ್ ನಮ್ಮ ಪ್ರದೇಶದಲ್ಲಿ ಏನಂದ್ರೆ ಹೆಚ್ಚು ನೀರು ಅಥವಾ ಮಳೆ ಇರೋದ್ರಿಂದ ಈ ಒಂದು ಪದ್ಧತಿಯನ್ನು ಸದ್ಯಕ್ಕೆ ಮಾಡ್ತಾ ಇಲ್ಲ. ಅಂದರೆ 2nd season ಅಥವಾ 3rd season ಮಾಡ್ಬೋದು. ಬಟ್ ಮಳೆಗಾಲದಲ್ಲಿ ಈ ಒಂದು ಸೀಸನ್ ಇದಕ್ಕಿಂತ ಈ ನಾಟಿ ಅಥವಾ ಯಾಂತ್ರಿಕ ಬಿತ್ತನೆಯನ್ನು ಮಾಡೋದು ಸೂಕ್ತವಾಗಿರುವಂಥದ್ದು. ಈಗ ಬೀಜೋಪಚಾರ ಆಯಿತು, ಅದರಿಂದ ಮತ್ತೆ ಸಸಿ ಮಡಿ ತಯಾರಿಕೆ ಒಂದು ಪದ್ಧತಿ. ಇದು ಸಸಿ ಮಡಿ ತಯಾರಿಕೆ ಯಾವ ತರ ಮಾಡೋದು, ನಾಟಿ ಯಾವ? ಈಗ 1 acre ನಾವು ಪ್ರದೇಶದಲ್ಲಿ ಸಸಿ ಮಡಿ ಮಾಡ್ಬೇಕಂತಿದ್ರೆ ಸಾಂಪ್ರದಾಯಿಕವಾಗಿ ಏನ ಮಾಡಿದ್ರೆ ಅದಕ್ಕೆ ಒಂದು 10% ಭಾಗ, 10% ಅಂದ್ರೆ 1 acre ಒಂದು 10 cents ಜಾಗದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಒಂದು ಮಡಿಗಳನ್ನು ಮಾಡಿ 100 feet ಅಥವಾ 10 meter 30 feet ಉದ್ದ 3 feet ಅಗಲ ಇಂಥ ಒಂದು 10 or 20 ಒಂದು ಮಡಿಗಳನ್ನು ಮಾಡಿಕೊಂಡು ಅದರಲ್ಲಿ ನಾವು ಬೀಜವನ್ನು ಹಾಕಿ ನಂತರ ಅದನ್ನು ಒಂದು 25 ದಿನಗಳ ನಂತರ ಅಥವಾ ನಾವು 5 eggs ಬಂದ ನಂತರ ನಾವು ನಾಟಿಯನ್ನು ಮಾಡ್ಬೋದು. ಇಲ್ಲಿ ನಾವು ಏನಂದರೆ ಈ ಎಲ್ಲಿ ಆಳು ಕಾಳುಗಿನ ಸಮಸ್ಯೆ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಸಸಿ ಮಡಿಯನ್ನು ಮಾಡಿ ನಾಟಿ ಮಾಡ್ಬೋದಾಗಿದೆ. ಆದರೆ ಈ ಒಂದು ಯಾಂತ್ರಿಕದ ಭತ್ತದ ಕೃಷಿಯಲ್ಲಿ ನಾವು ಈ ಟ್ರೇಗಳನ್ನು ಉಪಯೋಗ ಮಾಡಿ ನಾವು ಮಾಡಬೇಕಾಗುತ್ತೆ. ಟ್ರೇಗಳನ್ನು ಭಾಳ ಮುಖ್ಯ ಆಗುತ್ತೆ. ಈ ಟ್ರೇ ಅಂದರೆ ಸುಮಾರು ಒಂದು 1 acre ಸುಮಾರು 80 tray ಬೇಕಾಗುತ್ತೆ. ಸೊ 80 tray ಒಂದು 2 inches ಮಣ್ಣನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಮೊಳಕೆ ಬಂದ ಬೀಜವನ್ನು ಹಾಕಿ ನಂತರ ಅದರ ಮೇಲೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕಿ ಸುಮಾರು 18 days ಅದಕ್ಕೆ ಸ್ವಲ್ಪ ನೀರನ್ನು ಕೊಟ್ಟು 18 days ನಂತರ ಆ ಸಸಿಯನ್ನು ಆ ಒಂದು ಟ್ರೇಯಲ್ಲಿ ಬೆಳೆದಂಥ ಸಸಿಯನ್ನು ನಾವು ಅದು ಪ್ಲೇಟಲ್ಲಿ ಏನಿದೆ ಅದನ್ನು ತೆಗೆದು ಅದು ನೇರವಾಗಿ ನಾವು ಯಂತ್ರಕ್ಕೆ ಒಂದು ಜೋಡಿಸಬಹುದಾಗಿದೆ. ಸೊ ಈ ರೀತಿ ಮಾಡಿದಾಗ ಇದು 18 days ಒಂದು ಸಸಿಯನ್ನು ನಾವು ನಾಟಿ ಮಾಡಬಹುದು. ಇದಕ್ಕೆ ಒಂದು 70 tray ಬೇಕಾಗುತ್ತೆ. ಇವು ಸದ್ಯಕ್ಕೆ ಇವು ಚಾಲ್ತಿಯಲ್ಲಿರುವಂತದ್ದು 2 ಪದ್ಧತಿಗಳು. ಈಗ ಯಾಂತ್ರೀಕೃತ ನಾಟಿ ಮಾಡಲಿಕ್ಕೆ ಬೇಕಾದಷ್ಟು ಯಂತ್ರಗಳು ಲಭ್ಯವು ಇಲ್ಲಿ ಇರ್ತವ ಹೇಗೆ? ಸಾಮಾನ್ಯವಾಗಿ ಇಲ್ಲಿ ಲಭ್ಯವಿದೆ. ಈಗ ಕೃಷಿ ಯಂತ್ರಧಾರಿ ಅನ್ನೋ ಒಂದು ಸರ್ಕಾರದ ಯೋಜನೆ ಇದೆ, ಅದರೊಟ್ಟಿಗೆ ಖಾಸಗಿಯಾಗಿ ಕೆಲವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮೊದಲೇ ಹೇಳಿದಾಗ ಅವರು ಇದು ಬಂದು ಮಾಡ್ತಾರೆ. ಮತ್ತೆ ಕೆಲವು ಯುವಕರು ಸ್ವಉದ್ಯೋಗ ಮಾಡಿದ್ರೆ ಬರೀ ಟ್ರೇ ಮಾಡುವಂಥದ್ದು, ಟ್ರೇ ಮಾಡಿ ರೈತರಿಗೆ ಕೊಡುವಂಥದ್ದು. ಸೊ ಈ ರೀತಿ ಒಂದು ಸ್ವಉದ್ಯೋಗವನ್ನು ಸಹ ಕೆಲವು ರೈತರು ಈಗ ಯುವ ರೈತರು ಈಗ ಒಂದು ಮಾಡ್ತಾ ಇರೋದನ್ನ ಒಂದು ಸಂತೋಷದ ಸಂಗತಿ ಅಂತ ನಾವು ಹೇಳ್ಬೋದಾಗಿದೆ. ಈಗ ಯಾಂತ್ರೀಕೃತ ನಾಟಿ ಮಾಡಿ ಆಗುವ ಸಂದರ್ಭದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ, ಯಾವ ತರದ ಗೊಬ್ಬರ ಎಷ್ಟು? ಈಗ ಸಾಮಾನ್ಯವಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಒಂದು ಜೈವಿಕ ಗೊಬ್ಬರ ಕೊಟ್ಟರೆ ಒಳ್ಳೆಯದು. ಸಸಿ ಮಡಿಯನ್ನು ಮಾಡಿದ್ವಿ. ನೆಕ್ಸ್ಟ್ ನಾವು ಗದ್ದೆಗೆ ಹಾಕಬೇಕು. ಸೊ ಗದ್ದೆಯಲ್ಲಿ ನಾವು ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರಕ್ಕಿಂತ ಮೊದಲು ನಾವು ಈ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಸೊ ಮಾಗಿ ಉಳುಮೆ ಆದ ನಂತರ ಪ್ರಾಥಮಿಕ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ಮತ್ತು ಮುಖ್ಯವಾಗಿ ಅಂದರೆ ನಮ್ಮ ಕರಾವಳಿಯ ಭೂಮಿಗಳು ಅಂಬ್ಲಿಯ ಮಣ್ಣಾಗಿರೋದ್ರಿಂದ ಇಲ್ಲಿ ನಾವು ಕೃಷಿ ಸುಣ್ಣವನ್ನು ಹಾಕೋದು ಭಾಳ ಮುಖ್ಯವಾಗಿರುವಂಥ ಕೃಷಿ ಸುಣ್ಣ 1 acre ಒಂದು 200 kg ಹಾಕಬೇಕಾಗುತ್ತೆ. ಮತ್ತು ರಾಸಾಯನಿಕ ಗೊಬ್ಬರದ ಒಂದು ಬೇಸಲ್ ಡೋಸ್ ಅಥವಾ ಪ್ರಾಥಮಿಕ ಹಂತದಲ್ಲಿ ನಾವೇನು ಕೊಡ್ತೀವಿ ಅದನ್ನು ಕೊನೆ ಉಳುಮೆಯಲ್ಲಿ ನಾವು ಒಂದು ಯೂರಿಯಾ ಮತ್ತು ರಾಕ್ ಫಾಸ್ಫೇಟು ಮತ್ತು ಪೊಟ್ಯಾಶಿ ಇದನ್ನು ಕೊಡಬೇಕಾಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಒಂದು ಯೂರಿಯಾ ಒಂದು 25 kg, ಪೊಟ್ಯಾಶ್ ಒಂದು 25 kg, ಮತ್ತು ರಾಕ್ ಫಾಸ್ಫೇಟ್ ಏನಿದೆ ಒಂದು 60 kg. ಕೊನೆಯ ಉಳುಮೆಯ ಅಂತ ಮೊದಲು ಕೊನೆ ಉಳುಮೆ ಮಾಡಬೇಕಾದ್ರೆ ಆ ಒಂದು ಹಂತದಲ್ಲಿ ಕೊಟ್ಟರಾಗುತ್ತೆ. ಮತ್ತು ಜಿಂಕ್ ಸಲ್ಫೇಟ್, ಇದು ಸೂಕ್ಷ್ಮ ಪೋಷಕಾಂಶ. ನಮ್ಮ ಜಿಲ್ಲೆಯಲ್ಲಿ ಜಿಂಕ್ ಸಲ್ಫೇಟ್ ಒಂದು ಕಡಿಮೆ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಸೊ ಒಂದು 8 kg ಪ್ರತಿ ಏಕರೆಗೆ ಕೊಡಬೇಕು. ಮತ್ತು ಬೋರಾನ್ 1 kg. ಇಲ್ಲಿ ನಾವು ಗಮನದಲ್ಲಿಡಬೇಕು ಏನಂದರೆ ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇದು 3 ಬೆಳೆಗೆ ಒಂದು ಸಲ ಕೊಡುವಂಥದ್ದು. ಅಂದರೆ ನಾವು ಈಗ ಮುಂಗಾರಿನಲ್ಲಿ ಹಾಕಿದರೆ ಹಿಂಗಾರಿನಲ್ಲಿ ಹಾಕೋ ಅವಶ್ಯಕತೆ ಬರೋದಿಲ್ಲ, ಅಥವಾ ಕೊಳಕೆಗೆ ಹಾಕೋ ಅವಶ್ಯಕತೆ ಬರೋದಿಲ್ಲ. 3 ಬೆಳೆಗೆ ಒಂದು ಸಲ ಹಾಕ್ಬೋದಾಗಿದೆ. ಸೊ ಇದು ಭಾಳ ಮುಖ್ಯವಾಗಿರೋದು. ಇದರಿಂದ ನಾವು ಇಳುವರಿನ ಸಹ ಉತ್ತಮವಾಗಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದರೊಟ್ಟಿಗೆ ನಾವು ಈಗಾಗಲೇ ನಾನು ಹೇಳಿದೆ ಬೀಜೋಪಚಾರ ಅಂತೇಳಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಶಿಲೀಂದ್ರನಾಶಕದ ಒಂದು ಬೀಜೋಪಚಾರವನ್ನು ಮಾಡ್ತೀವಿ. ಆದರೆ ಇದರಲ್ಲಿ ಜೈವಿಕ ಗೊಬ್ಬರ ಅಂದರೆ ಅಜೋಸ್ಪಿಲ್ಲಮ್ ಒಂದು ಸೂಕ್ಷ್ಮಜೀವಿಯ ಒಂದು ಹಾಕೋದ್ರಿಂದ ಇದು ವಾತಾವರಣದಲ್ಲಿ ಸಾರಜನಕವನ್ನು ಅದು ಒಂದು ಭೂಮಿಗೆ ಸೇರಿಸುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಶಿಲೀಂಧ್ರನಾಶಕದ ಒಂದು ಉಪಚಾರ ಮಾಡಿದಾಗ ಇದನ್ನು ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ನಾವು ಈ ಕೊಟ್ಟಿಗೆ ಗೊಬ್ಬರ ಜೊತೆ ಒಂದು ಎಕರೆಗೆ ಒಂದು 400 ಗ್ರಾಂ ಬರುತ್ತೆ, ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನೇರವಾಗಿ ಗದ್ದೆಗೆ ಎರಚಬಹುದು. ಇಲ್ಲಾಂದ್ರೆ ಒಂದು 400 ಗ್ರಾಮನ್ನು ಒಂದು 40-20 ಲೀಟರ್ನಲ್ಲಿ ಕರಗಿಸಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಆ ಬೇರನ್ನು ಅದರಲ್ಲಿ ಅದ್ದಿ ಒಂದು 20 ನಿಮಿಷ ಅದ್ದಿ ನಂತರ ನಾವು ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಕೆಲವೊಮ್ಮೆ ಏನ್ ಮಾಡ್ತೀವಿ ನಾವು ಇದು ರೈಸೋಬಿಯಂ ಟೈಪ್ ಅಂದ್ರೆ ರೈಸೋಬಿಯಂ ಹೇಗಿದೆ ಅದನ್ನ ನಾವು ಒಂದು ಈ ದ್ವಿದಳ ಧಾನ್ಯಗಳಿಗೆ ನಾವು ಈ ಬೆಲ್ಲದ ದ್ರಾವಣ ಮಾಡಿ ಹಾಕ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಭತ್ತದಲ್ಲಿ ಈಗ ಆಲ್ರೆಡಿ ನಾವು ಶಿಲೀಂಧ್ರನಾಶಕದ ಒಂದು ಬೀಜೋಪಚಾರ ಮಾಡಿರೋದ್ರಿಂದ ಈ ಜೈವಿಕ ಗೊಬ್ಬರವನ್ನು ಮತ್ತೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾವು ಈ ರೀತಿಯಾಗಿ ಅಂದ್ರೆ ನೇರವಾಗಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕುವಂಥದ್ದು ಅಥವಾ ಅದನ್ನು ಒಂದು ದ್ರಾವಣವನ್ನು ಮಾಡಿ ಆ ಸಸಿಯನ್ನು ಅದರಲ್ಲಿ ಅದ್ದಿ ನಾವು ನಾಟಿ ಮಾಡಲಿಕ್ಕೆ ಅವಕಾಶಗಳು ಇದೆ. ಸರ್, ಈಗ ಎಲ್ಲ ರೀತಿಯ ತಳಿಗಳಿಗೂ ಕೂಡ ಗೊಬ್ಬರ ಇಷ್ಟೆಯಾ ಅಥವಾ ವ್ಯತ್ಯಾಸ ಏನಾದರೂ ಇಲ್ಲ? ಇದು ಸಾಮಾನ್ಯವಾಗಿ ಈ ಒಂದು ಪ್ರದೇಶಕ್ಕೆ ಶಿಫಾರಸು ಮಾಡಿದ್ದು ಅಂದ್ರೆ ವಲಯ 10ರಲ್ಲಿ ಈ ಒಂದು ಶಿಫಾರಸು ಮಾಡಿದ್ರೆ ಏನಂದ್ರೆ 1 ಎಕರೆಗೆ 24 ಕೆಜಿ ಸಾರಜನಕ, 12 ಕೆಜಿ ರಂಜಕ ಮತ್ತು 30 ಕೆಜಿ ಪೊಟ್ಯಾಷನ್ನ ಈ ಒಂದು ವಲಯ 10ಕ್ಕೆ ಶಿಫಾರಸು ಮಾಡಿರುವಂತ ಒಂದು ಇದು. ಅದ್ರ ಜೊತೆಗೆ ಜಿಂಕ್ ಮತ್ತೆ ಬೋರಾನ್ ಎಲ್ಲ ನಮ್ಮಲ್ಲಿ ಈ ಒಂದು ಕೊರತೆ ಇರೋದ್ರಿಂದ ಇದನ್ನ ಒಂದು ಶಿಫಾರಸು ಮಾಡಿದ್ರೆ. ಅದಲ್ಲದೆ ನಮ್ಮ ಮಣ್ಣು ಸಹ ಅಮ್ಲೀಯ ಮಣ್ಣಾಗಿರೋದ್ರಿಂದ ಕೃಷಿ ಸುಣ್ಣವನ್ನ ಈಗಾಗಲೇ ಕೊಡಬೇಕಾಗುತ್ತೆ. ಇದರೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಮಣ್ಣಿನ ಜೈವಿಕ ಒಂದು ಕ್ರಿಯೆಗಳನ್ನು ಅದನ್ನೊಂದು ಇದು ಮಾಡ್ಲಿಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಅಂದ್ರೆ ಬಯಲಾಜಿಕಲ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನ ಉತ್ತೇಜನಗೊಳಿಸಲಿಕ್ಕೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದು ಬಹಳ ಅವಶ್ಯಕತೆ ಆಗಿರುವಂತ. ಈಗ ಸರ್, ಇದನ್ನ ಒಂದೇ ಸಲ ಕೊಡೋದಲ್ವಾ ಅಥವಾ ಮತ್ತೆ ಮತ್ತೆ ಕೊಡಬೇಕಾಗುತ್ತೆ? ಈಗ ಏನಂದ್ರೆ ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ, ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇದು ಪ್ರಾಥಮಿಕ ಹಂತದಲ್ಲಿ ಒಂದೇ ಸಲ ಕೊಡುವಂಥದ್ದು. ಆದರೆ ಈ ಯೂರಿಯಾ ಮತ್ತು ರಾಕ್ ಫಾಸ್ಫೇಟ್ ಅಂತ ಏನಿದೆ ಇದನ್ನು ಒಂದೇ ಸಲ ಕೊಡುವಂಥದ್ದು, ಅಂದರೆ ಕೊನೆಗಳು ಮೇಲೆ ಮಾತ್ರ ಕೊಡುವಂಥದ್ದು. ಆದರೆ ಯೂರಿಯಾ ಏನಿದೆ ಇದನ್ನು 3 ಕಂತಲ್ಲಿ ಕೊಡಬೇಕಾಗುತ್ತೆ. ಮೊದಲನೇ ಕಂತಿನಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ನಾಟಿ ಮಾಡೋಕ್ಕಿಂತ ಮೊದಲು ಅಥವಾ ಕೊನೆಗಳು ಮೇಲೆ 25 ಕೆಜಿ, ನಂತರ ಮೇಲು ಗೊಬ್ಬರವಾಗಿ ಒಂದು 25 ಕೆಜಿ ಮತ್ತು ಮೇಲು ಗೊಬ್ಬರವಾಗಿ 20 ಅಂದರೆ ಒಂದು ನಾಟಿಯಾದ 25-30 ದಿವಸಕ್ಕೆ 1 ಕಂತು ಮತ್ತು ಅಲ್ಲಿಂದ 55-60 ದಿವಸ ನಾಟಿಯಾದ 60 ದಿವಸದೊಳಗೆ ಎಲ್ಲ ಒಂದು ಗೊಬ್ಬರದ ಒಂದು ಅವಶ್ಯಕತೆಯನ್ನು ನಾವು ಮುಗಿಸಬೇಕಾಗುತ್ತೆ. ಎರಡನೇ ಕಂತಾಗಿ 12.5 ಕೆಜಿ ಯೂರಿಯಾ, 12.5 ಕೆಜಿ ಪೊಟ್ಯಾಷು, ಇನ್ನೊಂದು 12.5 ಕೆಜಿ ಮತ್ತು 12.5 ಕೆಜಿ. ಸೊ ಈಗ ರಾಕ್ ಫಾಸ್ಫೇಟ್ ಒಂದೇ ಕಂತಲ್ಲಿ ಕೊಡೋದು, ಯೂರಿಯಾವನ್ನು 3 ಕಂತು, ಪೊಟ್ಯಾಷು 3 ಕಂತಲ್ಲಿ ಕೊಡಬೇಕಾಗುತ್ತೆ. ನಂತರ ಈ ಭತ್ತದ ಬೆಳೆಗೆ ಈ ಕಳೆಗಳು ಬರುವುದು ಜಾಸ್ತಿ, ಇದರ ನಿರ್ವಹಣೆ ಯಾವ ತರ? ಹೌದು, ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಕಳೆಗಳನ್ನ ಸಾಮಾನ್ಯವಾಗಿ ಏನಂದ್ರೆ ನಾವು ಎಲ್ಲಿ ನೇರ ಬಿತ್ತನೆ ಮಾಡ್ತೀವಿ ಅಲ್ಲಿ ಒಂದು ಭೂಮಿಯನ್ನ ಸರಿಯಾಗಿ ನಾವು ತಯಾರಿ ಮಾಡಬೇಕಾಗುತ್ತೆ. ತಯಾರಿ ಮಾಡಿದ್ರೆ ಕಳೆಗಳ ಒಂದು ಒಂದು ಸಮಸ್ಯೆ ಬರೋದಿಲ್ಲ. ಆದ್ರೆ ಎಲ್ಲಿ ನಾವು ಸಮಯ ಇಲ್ಲದೆ ಸಂದರ್ಭದಲ್ಲಿ ನಾವು ನೇರ ಬಿತ್ತನೆ ಮಾಡುವ ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಕಳೆಗಳ ಒಂದು ಸಮಸ್ಯೆ ಕಂಡು ಬರುತ್ತೆ. ಈ ಹಂತದಲ್ಲಿ ನಾವು ಬಿತ್ತಿದ 3 ದಿನದ ನಂತರ 5 ದಿನದ ಒಳಗಾಗಿ ಅಥವಾ 7 ದಿನದ ಒಳಗಾಗಿ ಪೈರೋಜೋಸಲ್ಫೋರೋನ್ ಇಥೈಲ್ ಅಥವಾ ಸಾತಿ ಅಂತೇಳಿ ಒಂದು ಸಿಗುತ್ತೆ, ಅದನ್ನು 80-100 ಗ್ರಾಮ್ ಅಷ್ಟು ಒಂದು 25-30 ಕೆಜಿ ಹೊಯ್ಗೆ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನಾವು ಗದ್ದೆಗೆ ಎರಚಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಈ ಒಂದು ಕಳೆಗಳ ಒಂದು ನಿಯಂತ್ರಣವನ್ನು ಮಾಡಬಹುದು. ಇನ್ನು ನಾಟಿಯಾದ ನಂತರ ಮತ್ತು ನಾವು ಕಳೆಗಳೇನಾದ್ರು ಬಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾವು 15-20 ದಿವಸದಲ್ಲಿ 1 ಕೆಜಿಯಷ್ಟು 2,4-D ಸೋಡಿಯಂ ಸಾಲ್ಟ್ 80% ವೆಟೆಬಲ್ ಪೌಡರ್ ಅಂತೇಳಿ ಬರುತ್ತೆ, ಇದನ್ನು 1 ಕೆಜಿಯಷ್ಟು ಸ್ಪ್ರೇಯನ್ನು ಮಾಡಬಹುದಾಗಿದೆ. ಸ್ಪ್ರೇ ಮಾಡಿದರೆ ಇಲ್ಲಿ ಒಂದು ಕಳೆಗಳ ನಿಯಂತ್ರಣ ಆಗಬಹುದಾಗಿದೆ. ಮುಖ್ಯವಾಗಿ ಏನಂದರೆ ನೀರಿನ ಒಂದು ನಾವು ನಿರ್ವಹಣೆ ಮಾಡಬೇಕಾದ್ರೆ ನೀರಿನ ಸ್ವಲ್ಪ ಕಡಿಮೆ ಆದರೆ ಅಲ್ಲಿ ಕಳೆಗಳು ಜಾಸ್ತಿ ಬರುತ್ತೆ. ಸೊ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ನಾವು 1 ಇಂಚಷ್ಟು ಅಂದರೆ 2.5 ಸೆಂಟಿಮೀಟರ್ಷ್ಟು ನೀರನ್ನು ನಾವು ನಾಟಿಯಾದ ಒಂದು 15-20 ದಿವಸಕ್ಕೆವರೆಗೆ ಅದೇ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ನಂತರ ಸ್ವಲ್ಪ ಜಾಸ್ತಿ ಅಂದರೆ ಅದನ್ನು ಒಂದು 5 ಸೆಂಟಿಮೀಟರಷ್ಟು ಒಂದು ನೀರಿನ ಒಂದು ಮಟ್ಟವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಈ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಳೆಗಳು ಬರೋದಿಲ್ಲ ಸಾಮಾನ್ಯ. ಈಗ ನೀವು ನೀರಿನ ನಿರ್ವಹಣೆ ಈ ಸಮಯದಲ್ಲಿ ಹೇಳಿದ್ರಿ, ಇದು 3 ಬೆಳೆಗಳಿಗೂ ಕೂಡ ಬೇರೆ ಬೇರೆ ತರುವ ಒಂದೇ ತರುವ? ಅದೇ, 3 ಈಗ ಏನಂದ್ರೆ ಇಲ್ಲಿ ಬೆಳೆಯುವಂತ ಭತ್ತ ಏನಿದೆ ನೀರಲ್ಲಿ ನಿಲ್ಲಿಸಿ ಮಾಡುವಂಥದ್ದು, ಆದ್ರೆ ಮಳೆಗಾಲದಲ್ಲಿ ಈ ಸಮಸ್ಯೆ ಬರಲ್ಲ. 2nd, 1st, 3rd ಸೀಸನ್ ಅಲ್ಲಿ ಎಲ್ಲಿ ಮಳೆ ಕಡಿಮೆ ಇದೆ ಅಥವಾ ನಾವು ನೀರಾವರಿ ಮಾಡ್ತೀವಿ ಅಂತ ಸಂದರ್ಭದಲ್ಲೂ ಸಹ ನಾವು ಇದೇ ನೀರಿನ ಮಟ್ಟವನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಬಯಲು ಗದ್ದೆಗಳಿಗೆ ಸ್ವಲ್ಪ ಇದು ಹೆಚ್ಚು ಸೂಕ್ತ ಅಂದ್ರೆ 2nd, 3rd ಸೀಸನ್ ಅಲ್ಲಿ. ಬಟ್ ಎಲ್ಲಿ ನೀರಾವರಿ ಇದೆ, ನೀರಿನ ಮೂಲಗಳಿದೆ ಅಂತ ಸಂದರ್ಭದಲ್ಲೂ ಸಹ ನಾವು ನೀರಾವರಿಯಿಂದನೇ ನಾವು 2nd, 3rd ಸೀಸನ್ ಅನ್ನು ಮಾಡಬೇಕಾಗುತ್ತೆ. ನೀರು ಕಡಿಮೆ ಆದ ಕೂಡಲೇ ಏನಾಗುತ್ತೆ ಅಂದ್ರೆ ಕಳೆಗಳು ಬರಕ್ಕೆ ಶುರು ಆಗುತ್ತೆ. ಮತ್ತೆ ಈ ನೀರಿನ ಲೆವೆಲ್ ಒಂದೇ ಇದ್ದಾಗ ಅಲ್ಲಿ ಏನಾಗುತ್ತೆ, ಪಿ ಎಚ್ ಅಥವಾ ನಾವು ಏನ್ ಹೇಳ್ತೀವಿ ರಸಸಾರ, ಅದು ನ್ಯೂಟ್ರಲ್ ಆಗಿರುತ್ತೆ. ಅದು ಸ್ವಲ್ಪ ನೀರು ಕಡಿಮೆ ಆದಾಗ ಅದು ಆಸಿಡಿಕ್ ಕಂಡೀಷನ್ಗೆ ಬರುತ್ತೆ. ಅದು ಈ ಕಂಡೀಷನ್ ಅಲ್ಲಿ ಬಂದಾಗ ಭೂಮಿಯಲ್ಲಿ ಅಥವಾ ಒಂದು ಗದ್ದೆಯಲ್ಲಿ ಪೋಷಕಾಂಶಗಳು ಇದ್ರೂ ಸಹ ಅದನ್ನ ತೆಗಿಲಿಕ್ಕೆ ಅಥವಾ ತಗೊಳ್ಳಿಕ್ಕೆ ಆ ಒಂದು ಬೆಳೆಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಒಂದು ನೀರಿನ ಮಟ್ಟವನ್ನು ನಾವು ಕಾಪಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಈ ಕಟಾವಿನ ಹಂತದಲ್ಲಿ, ಕಟಾವು ಬರಬೇಕಾದ್ರೆ ಒಂದು ಲಾಸ್ಟ್ ಕಾಳು ಒಣಗಿದ ನಂತರ ನಾವು ಸ್ವಲ್ಪ ನೀರನ್ನು ಕಡಿಮೆ ಮಾಡ್ತಾ ಹೋಗಬೇಕು. ನಂತರ ಅದು ಒಣಗಿದ ನಂತರ ಸ್ವಲ್ಪ ಲಾಸ್ಟ್ ಕಾಳು ಒಣಗಿದ ಒಂದು 10 ದಿನದ ನಂತರ ನಾವು ಕಟಾವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕಟಾವು ಮಾಡಲಿಕ್ಕೆ ಸಾಮಾನ್ಯ ಎಷ್ಟು ದಿವಸ ಬೇಕಾಗುತ್ತೆ ಈ ಬೇರೆ ಬೇರೆ ತಳಿಗಳಲ್ಲಿ, ಮತ್ತು ಹೇಗೆ ಈ MO4 ಅಥವಾ ಸೈದ್ರಿ ಪಂಚಮುಖಿ ಇದರಲ್ಲೆಲ್ಲ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ 130-135 ದಿವಸ ಬೇಕಾಗುತ್ತೆ. ಇಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಜೂನ್ ಈ ತಿಂಗಳಲ್ಲಿ ಒಂದು ನಾಟಿಯನ್ನು ಮಾಡ್ತಾರೆ. ದೀಪಾವಳಿ ಹತ್ತಿರ ಬಂದಾಗ ಅಲ್ಲಿ ಒಂದು ಕಟಾವನ್ನು ಮಾಡೋದು ಸಾಮಾನ್ಯ. ಅದನ್ನು ನೋಡಿದಾಗ ಆ ಒಂದು ಪೀರಿಯಡ್ ನೋಡಿದಾಗ ಸುಮಾರು 130-135 ದಿವಸ ಆಗುತ್ತೆ. ಇನ್ನು ಸೈದ್ರಿ ಕೆಂಪು ಮುಕ್ತಿ ನೋಡಿದಾಗ 120-125 ದಿವಸ ಬೇಕಾಗುತ್ತೆ. ಕಜ್ಜೆ ಜಯ ಅಂತ ನಾವು ಹೇಳ್ತೀವಿ, ಅದು ಮುಂಗಾರಿನಲ್ಲಿ 120 ದಿವಸವರೆಗೆ ಬೇಕಾಗುತ್ತೆ. ಆದರೆ ಅದನ್ನು ಎರಡನೇ ಸೀಸನಲ್ಲೂ ಸಹ ಬೆಳೀತಾರೆ. ಅಲ್ಲಿ ಸ್ವಲ್ಪ ಕಡಿಮೆ ಅಂದರೆ 110 ದಿವಸದವರೆಗೆ ಬರುತ್ತೆ, ಅದು 110 ದಿವಸದವರೆಗೆ ಬರುತ್ತೆ. ಸೊ ಇನ್ನು ಜ್ಯೋತಿ ಸಹ ಹಾಗೆ 110-120 ದಿವಸದವರೆಗೆ ಬರುತ್ತೆ. ಸೊ ಈಗ ಬೇರೆ ಬೇರೆ ತಳಿಗಳು ಬೀಜ ಹಾಕೋದ್ರಿಂದ ಹಿಡಿದು ಒಂದು 120 ದಿವಸದವರೆಗೆ ಸಾಮಾನ್ಯವಾಗಿ ಇದಾಗ್ಬೋದು. ಬಟ್ ಈ ಮಳೆಗಾಲದಲ್ಲಿ ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಇದನ್ನು ಕಟಾವು ಮಾಡುವಂತಹ ವ್ಯವಸ್ಥೆ ಹೇಗೆ? ಇಲ್ಲಿ ಕಟಾವು ಅಂದ್ರೆ ಮುಖ್ಯವಾಗಿ ಏನಂದ್ರೆ, ಒಂದು ನಾವು ಆಳು ಕಾಳುಗಳ ಮುಖಾಂತರ ಮಾಡುವಂಥದ್ದು ಒಂದು ವ್ಯವಸ್ಥೆ. ಎರಡನೇದೇ ಅಂದರೆ ಯಂತ್ರಗಳನ್ನು ಬಳಕೆ ಮಾಡುವಂಥದ್ದು. ಈ ಯಂತ್ರಗಳನ್ನು ಬಳಕೆ ಮಾಡಿದಾಗ ಒಂದು ಎಕರೆ ಪ್ರದೇಶವನ್ನು ಸುಮಾರು ಒಂದು 2-3 ಗಂಟೆ ಒಳಗೆ, ಅಂದರೆ ಯಾವ ರೀತಿ ಅದು ಸ್ಕ್ವೇರ್ ಆಗಿದ್ರೆ ಬೇಗ ಆಗುತ್ತೆ, ಸ್ವಲ್ಪ ಗುಡ್ಡ ಪಡ್ಡ ಅಥವಾ ಗುಡ್ಡದ ಸ್ವಲ್ಪ ಎತ್ತರ ಪ್ರದೇಶ ಆಗಿಲ್ಲ ಇದ್ದಾಗ ಸ್ವಲ್ಪ ಸಮಯ ಅಲ್ಲಿ ಟೈಮ್ ಇದಾಗ್ಬೋದು. ಅದರಿಂದ ಸುಮಾರು ಒಂದು 2-3 ಗಂಟೆ ಒಳಗೆ ಒಂದು ಎಕರೆ ಪ್ರದೇಶವನ್ನು ನಾವು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಬೇಗ ಆಗುತ್ತೆ. ಇಲ್ಲಿ ಭತ್ತ ಮತ್ತು ಭತ್ತದ ಹುಲ್ಲು ಮತ್ತು ಈ ಒಂದು ಬೀಜವನ್ನು ಅದು ಬೇರ್ಪಡಿಸಿ ನಂತರ ನೇರವಾಗಿ ಕಾಳು ಬರುತ್ತೆ. ಸೊ ಕಾಳನ್ನು ನಾವು ಒಂದು ಕನಿಷ್ಠ ಒಂದು 3-4 ದಿವಸದವರೆಗೆ ನಾವು ಒಣಗಿಸಿ ನಂತರ ಅದನ್ನು ಮಿಲ್ಲಿಗೆ ಕೊಡಲಿಕ್ಕೆ ಕೊಡ್ಬೋದಾಗಿದೆ, ಅಥವಾ ಅಕ್ಕಿ ಮಾಡೋದಾಗಲಿ ಅಥವಾ ಬೇರೆ ಒಂದು ಇದನ್ನು ಮಾಡ್ಬೋದಾಗಿದೆ. ಅದೇ ನಾವು ಈಗ ಆಳುಗಳನ್ನು ಮಾಡೋದಿದ್ರೆ ಫಸ್ಟ್ ನಾವು ಕಟಾವು ಮಾಡಬೇಕಾಗುತ್ತೆ. ಅಂದರೆ ಹುಲ್ಲನ್ನು ಕೊಯ್ದು ಒಂದು 3-4 ದಿವಸ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಪಡಿ ಮಂಚ ಅಂತ ಹೇಳ್ತೀವಿ, ಪಡಿ ಮಂಚಕ್ಕೆ ಬಡಿದು ಆ ನಂತರ ಅದನ್ನು ನಾವು ಮುಂದಿನ ಒಂದು ಕ್ರಮಗಳು ಅಂದರೆ ಅದನ್ನು ಸ್ವಲ್ಪ ಒಣಗಿಸಿ ನಂತರ ನಾವು ಒಂದು ಚೀಲವನ್ನು ತುಂಬಬೇಕಾಗುತ್ತೆ. ಸೊ ಇಲ್ಲಿ ಯಂತ್ರಗಳು ಬರೋದ್ರಿಂದ ಇದು ಈ ಎಲ್ಲ ಕೆಲಸಗಳು ಒಂದೇ ಸಲ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಕಾಳುಗಳೇ ನೇರ ಕಾಳುಗಳು ನೇರವಾಗಿ ನಮಗೆ ಸಿಗುತ್ತೆ. ಹುಲ್ಲು ಅಲ್ಲಿ ಅಂದ್ರೆ ಹುಲ್ಲು ಸ್ವಲ್ಪ ಈ ಒಂದು ಗದ್ದೆಯಲ್ಲಿ ಇರುತ್ತೆ, ಅದನ್ನ ಸ್ವಲ್ಪ ಇದು ನಮ್ಮ ಯಂತ್ರಗಳು ಅಂದ್ರೆ ಬೇಲರ್ ಅಂತ ಬರುತ್ತೆ, ಅದ ಬೇಲರ್ನ ಬಳಕೆ ಮಾಡಿ ನಾವು ಸ್ವಲ್ಪ ಹುಲ್ಲನ್ನು ಒಂದು ಸುರುಳಿ ಮಾಡಿಕೊಂಡು ಅದನ್ನು ಸಹ ಬಳಸಲಿಕ್ಕೆ ಅವಕಾಶ ಇದೆ. ಈಗ ರೈತರು ಏನಾದ್ರು ಭತ್ತದ ಒಂದು ಕೃಷಿಯನ್ನು ನೋಡಿದಾಗ ಬರೀ ಒಂದು ಭತ್ತದ ಬೆಳೆಯ ಒಂದು ಇಳುವರಿನ ಮಾತ್ರ ನೋಡ್ತಾರೆ ಹೊರತು ಭತ್ತದ ಹುಲ್ಲು ಸಹ ನೋಡೋದಿಲ್ಲ. ಭತ್ತದ ಹುಲ್ಲಿನ ಒಂದು ಇಳುವರಿನ ತಗೊಂಡ್ರೆ ಅದು ಸಹ ಒಂದು ಲಾಭನ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಅದು ಲಾಭನೇ. ಈಗ ಒಂದು ಹೈನುಗಾರಿಕೆ ಮಾಡಬೇಕಾದ್ರೆ ಹಸುವಿಗೆ ಒಂದು ಕನಿಷ್ಠ ಒಂದು 15 ಕೆಜಿಯಷ್ಟು ಹಸಿರು ಹಸಿ ಹುಲ್ಲು, ಒಂದು 5 ಕೆಜಿಯಷ್ಟು ಒಣ ಹುಲ್ಲು, ಅದ್ರ ಜೊತೆಗೆ ನಾವು ಪಶು ಆಹಾರ ಇವೆಲ್ಲ ಕೊಡಬೇಕು. ಅದು ಇವೆಲ್ಲ ಕೊಟ್ಟಾಗಷ್ಟೇ ಅದು ಒಳ್ಳೆಯ ಒಂದು ಹಾಲಿನ ಇಳುವರಿ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದು ಕಡೆ ನಾವು ನೋಡಿದ ಹಾಗೆ ನಮಗೆ ಬೇರೆ ಜಿಲ್ಲೆಗಳಿಂದ ಹುಲ್ಲನ್ನು ಬರೋದನ್ನು ನಾವು ನೋಡ್ಬೋದು, ಕ್ಯಾಂಟರ್ಗಳಲ್ಲಿ ತುಂಬಿಸಿಕೊಂಡು ಬರ್ತಾರೆ. ಆದರೆ ಅದೇ ಭತ್ತದ ರೈತರು ಇದನ್ನು ಸಹ ಒಂದು ಅಂದರೆ ಇದರ ಸಹ ನಾವು ಎಕನಾಮಿಕ್ಸನ್ನು ಕನ್ಸಿಡರ್ ಮಾಡಿದಾಗ ಅಥವಾ ಆರ್ಥಿಕತೆಯನ್ನು ಕನ್ಸಿಡರ್ ಮಾಡಿದಾಗ ಈ ಭತ್ತದ ಹುಲ್ಲು ಮತ್ತು ಇಳುವರಿ ಎರಡು ಕನ್ಸಿಡರ್ ಮಾಡಿದಾಗ ಭತ್ತ ಖಂಡಿತ ಲಾಭದಾಯಕ ಅಂತ ನಾನು ಹೇಳ್ಬೋದಾಗಿದೆ. ಭತ್ತದ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಜಿಲ್ಲೆಯಲ್ಲಿ ಅತಿ ಅವಶ್ಯಕತೆ ಅಂತ ನಾನು ಹೇಳ್ಬೋದಾಗಿದೆ. ಈಗ ಕಟಾವಿನ ಸಮಯದಲ್ಲಿ ಏನಾದರೂ ವಿಶೇಷವಾದಂಥ ಜಾಗ್ರತೆ ಇಂಥದ್ದೇನಾದರೂ ವಹಿಸಬೇಕಾಗುತ್ತೆ? ಕಟಾವಿನ ಸಂದರ್ಭದಲ್ಲಿ ಜಾಗ್ರತೆ ಅಂತಂದ್ರೆ, ಕಟಾವಿನ ಸಂದರ್ಭದಲ್ಲಿ ಈಗ ಏನಾದರೂ ಬೆಂಕಿ ರೋಗ ಬಂದಂತ ಸಂದರ್ಭದಲ್ಲಿ ಆ ಒಂದು ಗದ್ದೆಯ ಬೀಜವನ್ನ ನಾವು ಬೀಜಕ್ಕಂತೆ ಸಂಗ್ರಹ ಮಾಡಬಾರದು. ಒಂದು ಎರಡನೇದಾಗಿ ಯಾವುದೇ ಸಂದರ್ಭದಲ್ಲೂ ಮಿಲ್ಲುಗಳಿಂದ ಬೀಜವನ್ನು ತಂದು ಸಸಿ ಅಥವಾ ನಾವು ಬೆಳೆಯನ್ನ ಮಾಡಬಾರದು. ಅಧಿಕೃತವಾಗಿ ಇರುವಂತಹ ಸಂಸ್ಥೆಗಳಿಂದ ಮಾತ್ರ ನಾವು ಬೀಜವನ್ನು ಪಡಿಬೇಕು. ಈಗ ಕಟಾವಿನ ಸಮಯದಲ್ಲಿ ಮಳೆ ಕೂಡ ಬರುವಂತಹ ಸಂದರ್ಭಗಳಿದ್ದಾವೆ. ಅಂತ ಸಂದರ್ಭದಲ್ಲಿ ಈ ಯಂತ್ರಗಳಿಂದ ಕಟಾವು ಮಾಡುವಾಗ ಏನಾದರೂ ಕೂಡ ತೊಂದರೆಗಳಾಗುವಂತದ್ದು? ತೊಂದರೆ ಅಂದ್ರೆ ಅದು ಹುಲ್ಲು ಸ್ವಲ್ಪ ಹಸಿ ಇರುತ್ತೆ, ಆ ಸಂದರ್ಭದಲ್ಲಿ ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಸೊ ಆದ್ರೆ ಸ್ವಲ್ಪ ಏನಾದ್ರು ಬಿಸಿಲು ಏನಾದ್ರು ಬಂದಾಗ ಅಂತ ಸಮಯದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ. ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ಬಿತ್ತನೆಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸಾಮಾನ್ಯ ನಮ್ಮಲ್ಲಿ ಅಕ್ಟೋಬರ್ ನವೆಂಬರ್ ವರೆಗೆ ಮಳೆ ಇದೆ, ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ನಮ್ಮ ಒಂದು ಈ ಒಂದು ಬಿತ್ತನೆ ಸಮಯವನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಇದಾಗ್ಬೋದು, ಏನು ಸಮಸ್ಯೆ ಆಗ್ಲಿಕ್ಕೆ. ಸಾಮಾನ್ಯ ರೈತರಿಗೆ ಒಂದು ಯೋಚನೆ ಇರ್ತದೆ, ಈಗ ಈ ಭತ್ತದ ಬೆಳೆ ಅನ್ನುವಂಥದ್ದು ಲಾಭದಾಯಕ ಬೆಳೆ ಅಲ್ಲ ಅಂಥೇಳಿ, ಅದರಿಂದಾಗಿಯೇ ನಮ್ಮಲ್ಲಿ ಭತ್ತದ ಒಂದು ಗದ್ದೆಗಳು ಕಮ್ಮಿ ಆಗ್ತಾ ಇದೆ. ತಾವು ಏನು ಹೇಳಿಕ್ಕೆ ಬಯಸ್ತೀರಿ? ಇಲ್ಲ, ನಾನು ಹೇಳೋದೇನೆಂದರೆ ಭತ್ತದ ಕೃಷಿಯನ್ನು ಖಂಡಿತ ಲಾಭದಾಯಕ ಅಂತ ನಾನು ಹೇಳ್ಬೋದಾಗಿದೆ. ಒಂದೇನೆಂದರೆ ಒಂದು ಎಕರೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ ಒಂದು 16 ಕ್ವಿಂಟಲ್ಷ್ಟು ಒಂದು ಭತ್ತ ಬರುತ್ತೆ. ಸೊ ಇದನ್ನು ಮಿಲ್ಲಿಗೇನೆ ಹಾಕಿದರೆ ಒಂದು 10 ಕ್ವಿಂಟಲ್ಷ್ಟು ಬರುತ್ತೆ. 5 ಜನರ ಒಂದು ಕುಟುಂಬವನ್ನು ತಗೊಂಡ್ರೆ ಒಂದು ಕುಟುಂಬಕ್ಕೆ ಒಂದು ಒಬ್ಬ ಒಂದು ಕ್ವಿಂಟಲ್ ಒಬ್ಬ ಹಂಗೆ ಅಂತ ಹೇಳಿದರು. 5 ಕ್ವಿಂಟಲ್ ಅಂದರೆ 1 ಎಕರೆಯಲ್ಲಿ ಬೆಳೆಯುವಂಥ ಒಂದು ಭತ್ತ 2 ಕುಟುಂಬವನ್ನು ವರ್ಷ ಪೂರ್ತಿ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ರೈತರಿಗೆ ಒಂದು, ಇದ್ರ ಜೊತೆಗೆ ಕೃಷಿಕರಿಗೆ ಅವರು ಬೆಳೆದಂಥ ಭತ್ತದ ಊಟ, ಅವರೇ ಅವ್ರದ್ದು ಒಂದು ಊಟ. ಒಂದು ಎರಡನೇದಾಗಿ ಹುಲ್ಲು ಸಹ ಸಿಗುತ್ತೆ. ಇದರಿಂದ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಖಂಡಿತ ಇದು ಲಾಭದಾಯಕ, ಯಾಕಂದರೆ ಅವರು ಹೊರಗೆ ದುಡ್ಡು ಕೊಟ್ಟು ಹೊರಗೆ ಹುಲ್ಲನ್ನು ತೆಗೆದುಕೊಳ್ಳುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಭತ್ತದ ಕೃಷಿ ಖಂಡಿತ ಅದು ಲೆಕ್ಕಾಚಾರ ಮಾಡಿ ನೋಡಿದರೆ ಖಂಡಿತ ಲಾಭದಾಯಕ. ಆದರೆ ಏನಂದರೆ ಇಲ್ಲಿ ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೈಗೊಳ್ಬೇಕು. ಒಂದು ಮುಖ್ಯವಾಗಿ ನಾನೀಗ ಹೇಳಿದಾಗೆ ಒಂದು ನೀರು ಉಪಚಾರ, ಇಲ್ಲಿಂದ ಇಲ್ಲಿ ನಾವು ಮಾಡೋಕ್ಕೆ ಒಂದು 20% ಇಳುವರಿ ಖಂಡಿತ ಜಾಸ್ತಿ ಬರುತ್ತೆ. ಆಮೇಲೆ ಒಂದು ಈ ಯಂತ್ರಗಳನ್ನು ಬಳಕೆ ಮಾಡಿ ನಾಟಿ ಮಾಡುವಂಥದ್ದು, ಇಲ್ಲಿ ಏನಾಗುತ್ತೆ ಒಂದೇ ದಿವಸದಲ್ಲಿ ನೀವು ನಾಟಿ ಮಾಡಿ 2-3 ದಿವಸ ನಿಮಗೆ ಬರೋಗೋದಿಲ್ಲ, ಇಲ್ಲಿ ಆಳಿನ ಖರ್ಚು ಕಡಿಮೆ ಆಗುತ್ತೆ. ಮೂರನೇದಾಗಿ ಒಂದು ಕೀಟರೋಗ ಯಾವುದಿದೆ ಅದನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಒಂದು ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಇದನ್ನೆಲ್ಲ ಮಾಡಿದಾಗ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂದ್ರೆ ಮುಖ್ಯವಾಗಿ ಸುಧಾರಿತ ಬೇಸಾಯ ಕ್ರಮಗಳು, ಅವ್ರಿಗೆ ಏನಾದ್ರು ಸಮಸ್ಯೆಗಳು ಬಂದಾಗ ತಂಜ ಜೊತೆ ಮಾತಾಡಿ ಆ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಕೈಗೊಂಡ್ರೆ ಖಂಡಿತ ಭತ್ತದ ಕೃಷಿ ಲಾಭದಾಯಕ ಅಂತ ನಾವು ಹೇಳ್ಬೋದಾಗಿದೆ. ಮತ್ತು ಭತ್ತದ ಕೃಷಿ ಲಾಭದಾಯಕ ಅಂತೇಳಿ ಈ ಜಿಲ್ಲೆಯಲ್ಲಿ ಹಲವಾರು ಕೃಷಿಕರು ಸಹ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಮಾರ್ಗದರ್ಶನವನ್ನು ಪಡೆದು ಹಲವಾರು ರೈತರು ಒಂದು ಭತ್ತ ಕೃಷಿ ಲಾಭದಾಯಕ ಅಂತ ತೋರಿಸಿಕೊಂಡು ಮಾತ್ರ ಹಲವಾರು ಒಂದು ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಸೊ ಈ ಪ್ರತಿ ವರ್ಷ ನಮ್ಮಲ್ಲಿ ಭತ್ತದ ಕೃಷಿಗೆ ಹೆಚ್ಚು ಬೆಳೆಯುತ್ತೆ, ತಾಲೂಕುವಾರು ಇವೆಲ್ಲ ಸ್ಪರ್ಧೆಗಳಲ್ಲಿ ಆ ರೈತರನ್ನೇ ಸಹ ತೆಗೆದುಕೊಂಡು ನೋಡಿದಾಗ ಅವ್ರಿಗೆ ಈ ಕೃಷಿಯು ಸಹ ಅವರು ಸಹ ಇಳುವರಿಯನ್ನು ಉತ್ತಮವಾಗಿ ಪಡೆದಿರೋದನ್ನು ನಾವು ನೋಡ್ಬೋದಾಗಿದೆ. ಒಂದೇನು ಉತ್ತಮವಾದ ಒಂದು ಬೆಲೆ ಬಂದರೆ ಒಂದು, ಎರಡನೇದಾಗಿ ಮನೆಗೆ ಉಪಯೋಗ ಮಾಡೋದು, ತಾವು ಬೆಳೆದ ಭತ್ತವನ್ನು ಭತ್ತದ ಒಂದು ಅನ್ನವನ್ನು ತಿಂದು ತಮ್ಗೆ ಅವ್ರಿಗೆ ಆಗ್ತಾ ಇರೋದು ಅನ್ನ ಆನಂದಕ್ಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಈ ರೀತಿಯಲ್ಲಿ ನಾವು ಭತ್ತದ ಕೃಷಿ ಖಂಡಿತ ಒಂದು ಈ ಒಂದು ಜಿಲ್ಲೆಗೆ ಅತಿ ಅನಿವಾರ್ಯ ಮತ್ತು ಅವಶ್ಯಕತೆಯೂ ಹೋಗೋದು, ಮತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗುವುದು ಭಾಳ ಮುಖ್ಯವಾಗಿರುವಂಥದ್ದು. ಮತ್ತು ಭತ್ತದ ಕೃಷಿ ಖಂಡಿತ ನಮ್ಮ ಒಂದು ಸಂಸ್ಕೃತಿ ಪರಂಪರೆಗೆ ಒಂದು ಬುನಾದಿ ಅಂತಲೇ ನಾವು ಹೇಳ್ಬೋದಾಗಿದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಭತ್ತದ ಕೃಷಿಯಲ್ಲೇ ಮೇಲೆ ಬಂದಿರುವಂಥ ನಾವು ಹೇಳ್ಬೋದು. ಹಲವಾರು ನಮ್ಮ ಆಚರಣೆಗಳು ಸಹ ನಮ್ಮ ಭತ್ತದ ಕೃಷಿಗೆ ಸಂಬಂಧಪಟ್ಟಿದ್ದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಭತ್ತದ ಕೃಷಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು ಅತಿ ಅನಿವಾರ್ಯ, ಮತ್ತು ಅದು ಲಾಭದಾಯಕವೂ ಸಹ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಒಳ್ಳೆಯದು ಹರೀಶ್ ಅಣ್ಣಯ್ಯವರೇ. ಮುಖ್ಯವಾಗಿ ಭತ್ತದ ಕೃಷಿಯ ವೈಜ್ಞಾನಿಕ ಒಂದು ರೀತಿಯಲ್ಲಿ ಸುಧಾರಿತ ಬೇಸಾಯ ಕ್ರಮ ಯಾವ ರೀತಿಯಲ್ಲಿ ಮಾಡುವುದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಭತ್ತದ ಸುಧಾರಿತ ಬೇಸಾಯ ಈ ವಿಷಯವಾಗಿ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಹರೀಶ್ ಚೆಣೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪಿ ನುನ್ನುಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಹಾಡುಗಳು. ಮೊಳಗಾಲದ ಮೊಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೆ ನರಿದಾವೋ. ಮೊಳಗಾಲ ಮೊಳೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೆ ನರಿದಾವೋ. ಕೊಳ್ಳೆ ಚುತುರುವೆ ನರದಾವೋ, ಲಪ್ಪಲೆ ಕೇಳೋ ಮಗ ಒಬ್ಬೆ ಮದೋವಿಗೆ ನರಿದ. ತುರುವೆ ನರಿದಾರೆ ಲಪ್ಪಲೆ ಕೇಳೋ ಮಗುವಟ್ಟೆ ಮದುವಿಗೆ ನರಿದಾನೋ. ಮಗುವಟ್ಟು ಮದುವಿಗೆ ನರದಾನೋ, ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದುವೆಯೋ. ಮಗ ಒಟ್ಟ ಮದುವೆಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋಯೋ ಮದುವೆ ಮಾಡೋಕೆ ಅಂಗೇಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳಗ ಗುಡಿಯ ಚುತ್ತಲ ಬಳಗಾವೋ ಲಪ್ಪಲೆ ಕೇಳೋ ಹ್ಯಾಂಗೆ ಮಾಡೆ ಮದುವೆ ಮಾಡಬೇಕೋ ಕೇಳೋ ಮಗನ ಗುಡ ಚುತೆ ಬಳಗಾದ ಕೋಟಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಗುಡ ಚುತೆ ಬಳಗಾದ ಕೋಟಡಕ್ಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನೋ ನಿನ್ನಲೆ ಲಪ್ಪ ಒಂದೆಲೆ ಕಟ್ಟಲೆ ತಡೀದಾನೋ ಮಾನಡಕೆ ತಡದಾನು ನಿನ್ನಲೆ ಲಪ್ಪ ಒಂದೆಲೆ ಕಟ್ಟಲೆ ತಡೀದಾನೋ ಒಂದೇ ಕಟ್ಟಲೆ ತಡದಾನೋ ನಿನ್ನಲೆ ಲಪ್ಪ ಗುಡಿಯಲೆ ಚೋತ್ಯಲ್ಲ ನಡೆದಾನೋ ಒಂದೇ ಕಟ್ಟಲೆ ತಡದಾನು ನಿನ್ನಲೆ ಲಪ್ಪ ಗುಡಿಯಲೆ ಚೋತ್ಯಲ್ಲ ನಡೆದಾನೋ ಗುಡಿಯ ಚುತ್ತಲ್ಲ ನಡೆದಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಗುಡಿಯ ಚುತ್ತಲ್ಲ ನಡೆದಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೆ ಲಪ್ಪ ಕೂಡು ಕೊಟ್ಟ ಮಾ ಕೇಳೆ ಕೊಡೋವಾನೋ ಬಂದು ಬಳಗ ಕೊಡುವಾನು ನಿನ್ನಲೆ ಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಕೊಡು ಕುಟಾಂ ಕೇಳೆ ಕೊಡವಾನು ನಿನ್ನಲೆ ಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವೇ ಕೊಡುವಾನು ನಿನ್ನಲೆ ಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಒತ್ತಾರರೆ ಮೊನ್ನೆ ಎಂದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಅತ್ತಾರರೆ ಮೊನ್ನೆ ಯದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟಲೆಯ ತಡೆದಾನೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟಲೆಯ ತಡೆದಾನೋ ಒಂದೇ ಕಟ್ಟಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರು ಮನೆಗೆ ನಡೆದಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಯಾಲ ಕುಳೋತಾನೋ ಲಕ್ಕನೂರು ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲೆ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಗೊಗೇನೇಲೆ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಂಬಾಯಲ್ಲಿ ಗೊಗೀನೇಲೆ ನಿಮ್ಮಲೇ ಬಾವಾ ಇಲ್ಲೇ ಎಲ್ಲೋ ಇಲ್ಲ ಓ ಗದ್ದಲೆ ಒಲ ಕಾಗೆ ಒಗೇರೇಲೋ ಲಟ್ಟಂಬು ಮಾತ ಎಳವಾಳು ನಿನ್ನಾಲೆ ಲಕ್ಕ ಕೊಂಡಾಡೋಕೆ ಕೊನೆಯ ಕೊಡೋವಾಲೋ ಅಟ್ಟೊಂದು ಮಾತ ಎಳನು ನಿನ್ನಾಲೆ ಬಾಮ ಕೊನೆಯ ಕೊಡೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೇಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದೋಯೋ ಕೇಳಲೆ ಕೇಳೆ ಲಕ್ಕಲೆ ನೀನೇಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯ ಮದೋಯೋ ನಾಳೆಕ್ಕೆ ನಮ್ಮ ಮನೆಯ ಮದುವೆ ಲಕ್ಕಲೆ ಕೇಳೆ ನೀನಾರು ಕಳಾಚಕ್ಕೆ ಬರಬೇಕು ನಾಳೆಕ್ಕೆ ನಮ್ಮ ಮನೆಯ ಮದುವೆ ಕಳಲೆ ಕೇಳೆ ನೀನಾದ್ರೆ ಕಳಾಚಕ್ಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೆಲ್ಲೋ ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೆಲ್ಲೋ ಕರವ ಬಿಡವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮಡೋವೇಗೋ ಕರವ ಬಿಡವಾಕೆ ನಾನಾರು ಲಾಡಾರೆ ಕೊಡುವೆ ನೀ ಬರಬೇಕೆ ಲಕ್ಕ ಬಡ ಚಾಕೋ ಮದುವೆಗೆ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೆಲ್ಲೋ ಕಳಚಾಕೋ ಬರವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೆ ಮದಾಲೆಲ್ಲೋ ಮನೆಯಲ್ಲಿರುವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಮನೆಯಲ್ಲಿರುವಾಕೆ ನಾನಾರಿ ಆಳಾರಿ ಕೊಡುವೆ ಬರಬೇಕಾರೆ ಅಕ್ಕ ಮದೋವೀಗೋ ಅತ್ತೆ ಕೈ ನಂಗೆ ಲತ್ತೆಂಟೆ ಮಕ್ಕಳು ತಮ್ಮ ಯಾಂಗೆ ಮಾಡಲೆ ಮದುವೆಗ ಬರಬೇಕೋ ಅತ್ತೆ ಕೈ ನಂಗೆ ಲತ್ತೆಂಟೆ ಒಬ್ಬನ ಚೆಚ್ಚಕ್ಕ ಒಬ್ಬನ ಜುಲಗಲೆ ಅಕ್ಕ ಗೆಜ್ಜೆ ಕಾಲಿನ ಕೊಮರ ನಡ ಚಂದೋ ಒಬ್ಬ ಚೆಚ್ಚಕ್ಕ ಒಬ್ಬನ ಗೆಜ್ಜೆ ಕಾಲಿನ ಮಗಳ ನಡ ಚಂದೋ ಗೆಜ್ಜೆ ಕಾಲಿನ ಕೊಮರ ನಡಚೆಲೆ ಲಕ್ಕಲೆ ಕೇಳೆ ನೀ ಬರಬೇಕೆ ಅಕ್ಕ ಮದೋವೇಗೋ ಕಂಡುಕೊಂಡ ನಕ್ಕಲೆ ಕೇಳೆ ಬರಬೇಕಲೆ ಲಕ್ಕ ಮದೋವೀಗೋ ಲಟ್ಟಂಬು ಮಾತ ಹೇಳನು ನಮ್ಮಲೆ ತಮ್ಮ ಲಿಂದೆ ತಿರುಗಲೆ ಮನಗೆ ಬರೋವಾನೋ ಮಾತ ಹೇಳನು ನಮ್ಮಲೆ ತಮ್ಮ ಹಿಂದೆ ತಿರುಗೆ ಒತ್ತಾರರೆ ಮೊನ್ನೆ ಎದ್ದಾಳು ನಿನ್ನಾಲೆ ಲಕ್ಕ ಒಂದೆಲೆ ಮೊಟ್ಟೆ ರೊಟ್ಟೆ ಚುಡೋವಾಳು ಒತ್ತಾರರೆ ಮೊನ್ನೆ ಎದ್ದಾಳು ನಿನ್ನಾಲೆ ಲಕ್ಕ ಒಂದೆ ಮೊಟ್ಟೆ ರೊಟ್ಟಿ ಚುಡೋವಾಳು ಒಂದೇ ಮುಟಿ ರೊಟ್ಟಿ ಚುಡವಾಳು ನಿನ್ನಾಲೆ ಲಕ್ಕ ಲೊಡ್ಡೊಂದೇಲರೋ ಒಣವ ತಡೆದಾಳು ಒಂದೇ ಮುಟಿ ರೊಟ್ಟಿ ಚುಡವಾಳು ನಿನ್ನಾಲೆ ಅಕ್ಕ ದೊಡ್ಡೊಂದೇಲರೋ ಒಣವ ತಡೆದಾಳು ದೊಡ್ಡೊಂದರ ಒಣವ ತಡೆದಾಳು ನಿನ್ನಾಲೆ ಲಕ್ಕ ಒಂದೆಲೆ ಚೋಂಬುಗ್ಯ ತಡೆದಾಳು ದೊಡ್ಡೊಂದರ ಒಣವ ತಡೆದಾಳು ನಿನ್ನಾಲೆ ಲಕ್ಕ ದೊಡ್ಡೊಂದು ಚೋಂಬುಗ್ಯ ತಡೆದಾಳು ದೊಡ್ಡೊಂದು ಚೋಂಬುಗ್ಯ ತಡೆದಾಳು ನಿನ್ನಲೇಲಕ್ಕ ಒಂದೆಲೆ ತೆಂಗನ ಕಾಯ ತಡೆದಾಳೋ ತಡ್ಡಾಳೋ ನಿನ್ನಲಕ್ಕ ದೊಡ್ಡನೆ ತೆಂಗನ ಕಾಯ ತಡೀದಾಳೋ ಒಬ್ಬನ ಚಚ್ಚಾಳು ಒಬ್ಬನ ಜಲಗ್ಯಾಳಕ್ಕ ಗೆಜ್ಜೆ ಕಾಲಿನ ಕೊಮರ ನಡಚಾಳೋಳ್ಗ್ಯಾಳು ಒಬ್ಬನ ಚಚ್ಚಾಳು ಗೆಜ್ಜೆ ಕಾಲಿನ ಕೊಮರ ನಡಚೋ ಗೆಜ್ಜೆ ಕಾಲಿನ ಕೊಮರ ನಡಚಾಳೆ ನಕ್ಕಾಲೆ ಕೇಳೆ ರೊಟ್ಟಿ ಒಂದೆಲೆ ಮುಟ್ಟಿ ತಲೆ ಮ್ಯಾನೋ ಗೆಜ್ಜೆ ಕಾಲಿನ ಕೊಮರ ನಡೆದೋ ನಿನ್ನಲೇಲಕ್ಕ ರೊಟ್ಟಿ ಒಂದೇ ಮುಟ್ಟಿ ವರವಾಳೋ ರೊಟ್ಟಿ ಒಂದೇ ಮುಟ್ಟಿ ವರವಾಳೋ ನಿನ್ನಲೇಲಕ್ಕ ದೊಡ್ಡೊಂದೇ ಬಯೋಲಲ್ಲೇ ಬರೋವಾಳೋ ಮುಟ್ಟಿ ವರವಾಳೋ ನಿನ್ನಲೇಲಕ್ಕ ದೊಡ್ಡೊಂದೇ ಬಯೋಲಲ್ಲೇ ಬರೋವಾಳೋ ದೊಡ್ಡದ ಬೈಲಲೆ ಬರವಾಳು ನಿನ್ನಲೇಲಕ್ಕ ಬಾಗಿಲೇಳೆಗೋ ಕಳ ಚಾಕೋ ದೊಡ್ಡದ ಬೈಲೇ ಬರವಾಳ ನಿನ್ನಲೇಲಕ್ಕ ಬಾಗಿಲೇಳೆಗೋ ಕಳ ಚಾಕೋ ಕಾರ್ಲಿ ಹಾಕು ಆಡ ಕುಣದ ನಂತರ ಅವಾಗ ಮಳೆ ಬರ್ತಿದ್ ನಮ್ ಬೆಳೆಗಲ್ಲ ಹೂವಯ್ಯ ಈ ಮಳೆಗೆ ನಮ್ಮೂರ್ಗೆ